ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿ ಕೃಷಿ ಮಾಹಿತಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ 2022-23 ಹಿಂಗಾರು ಮಾರುಕಟ್ಟೆ ಹಂಗಾಮಿಗೆ ಎಲ್ಲ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಳ ಹೆಚ್ಚಳವನ್ನು ಅನುಮೋದಿಸಿದೆ. ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಯನ್ನು ಖಚಿತಪಡಿಸೋದಕ್ಕೆ ಸರ್ಕಾರ 2022-23 ಹಿಂಗಾರು ಮಾರುಕಟ್ಟೆ ಹಂಗಾಮಿಗೆ ಹಿಂಗಾರು ಬೆಳೆಗಳ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಹಿಂದಿನ ವರ್ಷಕ್ಕಿಂತ ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳವನ್ನು ಮಾಡಲಾಗಿದೆ. ವಿಶೇಷವಾಗಿ ಈ ಮಸೂರು ಬೇಳೆ, ಸಾಸಿವೆನಲ್ಲಿ ಪ್ರತಿ ಕ್ವಿಂಟಾಲ್ಗೆ 400 ಹೆಚ್ಚಿಸಲಾಗಿದೆ. ಅದೇ ಕಡಲೆಗಾದರೆ ಪ್ರತಿ ಕ್ವಿಂಟಾಲ್ಗೆ 130 ಹೆಚ್ಚು ಮಾಡಲಾಗಿದೆ. ಕುಸುಬೆನಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರತಿ ಕ್ವಿಂಟಾಲ್ಗೆ 114 ಹೆಚ್ಚಿಸಲಾಗಿದೆ. ವಿವಿಧ ಬೆಲೆಗಳು ಈ ಬೆಳೆಯ ವೈವಿಧ್ಯತೆಯನ್ನು ಉತ್ತೇಜಿಸುವಂಥ ದೃಷ್ಟಿಯನ್ನು ಹೊಂದಿದ್ದಾವೆ. ಅಂದರೆ ರೈತರು ಕೇವಲ ಒಂದೇ ಬೆಳೆಯನ್ನು ಬೆಳೆದಲೆ ವಿವಿಧ ಬೆಳೆಗಳ ಒಂದು ಸಂಯೋಜನೆಯನ್ನು ಬೇಸಾಯದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಈ ಕನಿಷ್ಠ ಬೆಂಬಲ ಬೆಲೆಗಳ ಮೂಲಕ ಒಂದು ಉತ್ತೇಜನವನ್ನು ನೀಡುವಂಥ ದೃಷ್ಟಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಇನ್ನು 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ ಎಲ್ಲ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಳು ಹೀಗಿದ್ದಾವೆ. ಈ ಬೆಲೆಗಳು ಪ್ರತಿ ಕ್ವಿಂಟಾಲ್ಗಿದ್ದಾವೆ. ಈ ಗೋಧಿಯನ್ನು ತೆಗೆದುಕೊಂಡರೆ 2021-22 ಮಾರುಕಟ್ಟೆ ಹಂಗಾಮಿಗೆ ಕನಿಷ್ಠ ಬೆಂಬಲ ಬೆಲೆ 1,975 ಇತ್ತು. ಅದೇ 2022-23 ಒಂದು ಹಂಗಾಮಿಗೆ ಈ ಕನಿಷ್ಠ ಬೆಂಬಲ ಬೆಲೆಯನ್ನು 2015 ಏರಿಸಲಾಗಿದೆ. ಅಂದರೆ 40 ಹೆಚ್ಚಳ ಆಗಿದೆ. ಈ ಗೋಧಿಗೆ 1,008 ಒಂದು ಕ್ವಿಂಟಾಲ್ಗೆ ಉತ್ಪಾದನಾ ವೆಚ್ಚ ಬರುತ್ತೆ. ಅಂದರೆ ನಾವು ವೆಚ್ಚದ ಮೇಲೆ ಆದಾಯವನ್ನು ಲೆಕ್ಕ ಹಾಕಿದರೆ ಇದು 100%. ಅದೇ ಬಾರ್ಲಿಗಾದರೆ 2021-22 ಒಂದು ಮಾರುಕಟ್ಟೆ ಹಂಗಾಮಿಗೆ 1,600 ಇತ್ತು ಕ್ವಿಂಟಾಲ್ಗೆ. ಅದೇ 2022-23 ಮಾರುಕಟ್ಟೆ ಹಂಗಾಮಿಗೆ ಇದನ್ನು 1,635 ಹೆಚ್ಚಿಸಲಾಗಿದೆ. ಅಂದರೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಕಳೆದ ಸಾಲಿಗೆ ಹೋಲಿಸಿದರೆ 35 ಹೆಚ್ಚಳ ಆಗುತ್ತೆ. ಈ ಬಾರ್ಲಿಯ ಉತ್ಪಾದನಾ ವೆಚ್ಚ ಪ್ರತಿ ಕ್ವಿಂಟಾಲ್ಗೆ 1,019 ತಗಲಿದ್ರೆ ವೆಚ್ಚದ ಮೇಲೆ ಆದಾಯ 60%. ಇನ್ನು ಕಡಲೆಗೆ ಕಳೆದ ಒಂದು ಮಾರುಕಟ್ಟೆ ಹಂಗಾಮಿಗೆ 5,100 ಇತ್ತು ಕ್ವಿಂಟಾಲ್ಗೆ ಈ ಕನಿಷ್ಠ ಬೆಂಬಲ ಬೆಲೆ. 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ 5,230 ಘೋಷಿಸಲಾಗಿದೆ. ಅಂದರೆ 130 ಈ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವಾಗಿದೆ. ಅಂದರೆ ಉತ್ಪಾದನಾ ವೆಚ್ಚಕ್ಕೆ ಬಂದರೆ ಕಡಲೆಗೆ ಪ್ರತಿ ಕ್ವಿಂಟಾಲ್ಗೆ 3,004 ಉತ್ಪಾದನಾ ವೆಚ್ಚ ತಗಲುತ್ತೆ. ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಘೋಷಣೆಯಾಗಿರೋದನ್ನು ನೋಡಿದರೆ ಉತ್ಪಾದನಾ ವೆಚ್ಚದ ಮೇಲೆ 74% ಹೆಚ್ಚು ಆದಾಯ ರೈತರಿಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ಮಸೂರು ದಾಲಿಗೆ ಬಂದರೆ ಕಳೆದ ಒಂದು ಮಾರುಕಟ್ಟೆ ಹಂಗಾಮ್ನಲ್ಲಿ ಅಂದರೆ 2021-22 ಒಂದು ಮಾರುಕಟ್ಟೆ ಹಂಗಾಮ್ಗೆ 5,100 ಘೋಷಣೆ ಮಾಡಲಾಗಿತ್ತು. 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ 5,500 ಪ್ರತಿ ಕ್ವಿಂಟಾಲ್ಗೆ ಘೋಷಿಸಲಾಗಿದೆ. ಈ ಮಸೂರು ಬೆಳೆಯ ಉತ್ಪಾದನಾ ವೆಚ್ಚ 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ ತೆಗೆದುಕೊಂಡರೆ 3,079 ಆಗುತ್ತೆ. ಅಂದರೆ ಇದು ವೆಚ್ಚದ ಆದಾಯದ ಮೇಲೆ 79% ಈ ಮಸೂರು ಬೆಳೆಯ ಒಂದು ಕನಿಷ್ಠ ಬೆಂಬಲ ಬೆಲೆಯಲ್ಲಿ 400 ಪ್ರತಿ ಕ್ವಿಂಟಾಲ್ಗೆ ಹೆಚ್ಚಿಸಲಾಗಿದೆ. ಇನ್ನು ಸಾಸಿವೆಗೆ ಬಂದರೆ 2021-22 ಒಂದು ಮಾರುಕಟ್ಟೆ ಹಂಗಾಮಿಗೆ 4,650 ಇತ್ತು ಕ್ವಿಂಟಾಲ್ಗೆ. ಇದನ್ನು 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ 5,050 ಏರಿಸಲಾಗಿದೆ. ಅಂದರೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 400 ಹೆಚ್ಚಳ ಆಗಿದೆ. ಈ ಸಾಸಿವೆಯ ಒಂದು ಉತ್ಪಾದನಾ ವೆಚ್ಚಕ್ಕೆ ನಾವು ಹೋಲಿಕೆ ಮಾಡೋದಾದರೆ ಉತ್ಪಾದನಾ ವೆಚ್ಚ ಪ್ರತಿ ಕ್ವಿಂಟಾಲ್ಗೆ 2,523 ಅಂತ ಒಂದು ಅಂದಾಜಿಸಲಾಗಿದೆ. ಅಂದರೆ ಆ ಒಂದು ಉತ್ಪಾದನಾ ವೆಚ್ಚದ ಮೇಲೆ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ನಾವು ಹೋಲಿಸಿ ನೋಡಿದಾಗ 100% ಆದಾಯವನ್ನು ರೈತರು ಪಡೆಯುವಂಥ ಸಾಧ್ಯತೆ ಇದೆ. ಇನ್ನು ಕುಸುಬೆಗೆ 2021-22 ಮಾರುಕಟ್ಟೆ ಹಂಗಾಮಿಗೆ 5,327 ಈ ಕನಿಷ್ಠ ಬೆಂಬಲ ಬೆಲೆ ಇತ್ತು. 2022-23 ಮಾರುಕಟ್ಟೆ ಹಂಗಾಮಿಗೆ 5,441 ರೂಪಾಯಿಯನ್ನು ಘೋಷಿಸಲಾಗಿದೆ. ಅಂದರೆ ಪ್ರತಿ ಕ್ವಿಂಟಾಲ್ಗೆ 114 ರೂಪಾಯಿನಷ್ಟು ಹೆಚ್ಚಳವನ್ನು ಮಾಡಲಾಗಿದೆ. ಇದು ಈ ಉತ್ಪಾದನಾ ವೆಚ್ಚವನ್ನು ನಾವು ಹೋಲಿಸಿ ನೋಡಿದಾಗ ಈ ಕುಸುಬೆಗೆ ಉತ್ಪಾದನಾ ವೆಚ್ಚವಾಗಿ ಪ್ರತಿ ಕ್ವಿಂಟಾಲ್ಗೆ 3,627 ರೂಪಾಯಿನಷ್ಟು ಅಂದಾಜು ಮಾಡಲಾಗಿದೆ. ಕನಿಷ್ಠ ಬೆಂಬಲ ಬೆಲೆ ಜೊತೆಗೆ ನಾವು ತುಲನಾತ್ಮಕವಾಗಿ ನೋಡಿದಾಗ 50% ಹೆಚ್ಚು ಆದಾಯ ಬರುವಂತಹ ಸಾಧ್ಯತೆ ರೈತರಿಗೆ ಇರುತ್ತೆ. ಕೃಷಿ ಮಾಹಿತಿ ಕೇಳಿದಿರಿ. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುರಿಗಳಿಗೆ ಬರುವ ವೈರಸ್ ರೋಗಗಳು ಮತ್ತು ನಿಯಂತ್ರಣ, ಈ ವಿಷಯವಾಗಿ